ಹೆಕ್ಟೇರ್ ಅರಣ್ಯ ಭೂಮಿ ಡಿನೋಟಿಫೈ ಮಾಡಿ ರೈತರಿಗೆ ವಿತರಣೆ, ಸಚಿವ ಉಮೇಶ್ ಕತ್ತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಮಾದಕ ವಸ್ತುಗಳ ಸೇವನೆಯಿಂದ ವೈಯಕ್ತಿಕ ಆರೋಗ್ಯ ಹದಗೆಡುವುದಲ್ಲದೆ ಸುತ್ತಮುತ್ತಲಿನವರ ಮೇಲೆ ಮತ್ತು ವ್ಯಕ್ತಿಯ ಕುಟುಂಬದ ಆರ್ಥಿಕ ಸ್ಥಿತಿಯ ಮೇಲೆ ತೀವ್ರತರದ ಪರಿಣಾಮ ಉಂಟಾಗುತ್ತದೆ. ಬೀಡಿ, ಸಿಗರೇಟು, ಗುಡ್ಕಾ, ಗಾಂಜಾ, ಅಫೀಮುಗಳ ಸೇವನೆಯಿಂದ ವ್ಯಕ್ತಿ ತಾನು ಕೆಡುವುದಲ್ಲದೆ ಸಮಾಜಕ್ಕೂ ಕಂಟಕಪ್ರಾಯನಾಗುತ್ತಾನೆ. ಸಮಾಜದಲ್ಲಿ ಆರೋಗ್ಯ, ನೆಮ್ಮದಿ ಮತ್ತು ಶಾಂತಿ ನೆಲೆಗೊಳಿಸಲು ಮಾದಕ ವಸ್ತುಗಳಿಂದ ದೂರವಿರೋಣ. ಜನ ಇವುಗಳಿಂದ ದೂರವಾಗುವಂತೆ ಮಾಡಲು ನಾವು ಪ್ರಯತ್ನಿಸೋಣ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ಈಗ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ವಾಣಿ ಕೃಷಿ ರಂಗ ಕಾರ್ಯಕ್ರಮ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ಅನಿಲ ಆಗಸಗಳ ಚೈತನ್ಯವ ಹಿಡಿದು. ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಲಿಂಗಸುಗೂರು ಉಪವಿಭಾಗದ ಮಳೆ ಬೆಳೆ ಪರಿಸ್ಥಿತಿ ಹಾಗೂ ಕೃಷಿ ಇಲಾಖೆ ಯೋಜನೆ ಕುರಿತಾದ ಮಾಹಿತಿ ಹಾಗೂ ಪೇಟೆಧಾರಣೆ, ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಹಾಗೂ ಬೀಜ ಕಲ್ಯಾಣ ಬೀಜೋತ್ಪಾದನೆ ಕುರಿತು ಪ್ರಾಯೋಜಿತ ಕಾರ್ಯಕ್ರಮ. ಮೊದಲಿಗೆ ಇದೊಂದು ವಾಣಿಜ್ಯ ಪ್ರಕಟಣೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ವಾಣಿಜ್ಯ ಪ್ರಕಟಣೆ ಕೇಳಿದ್ರಿ. ರೈತ ಬಾಂಧವರೇ ಬನ್ನಿ ಈಗ ಕೇಳೋಣ ಲಿಂಗಸುಗೂರು ಉಪವಿಭಾಗದಲ್ಲಿ ಮಳೆ ಬೆಳೆ ಪರಿಸ್ಥಿತಿ ಮತ್ತು ಕೃಷಿ ಇಲಾಖೆ ಯೋಜನೆಗಳ ಕುರಿತು ಉಪ ಕೃಷಿ ನಿರ್ದೇಶಕರಾದ ಎನ್ ಸರಸ್ವತಿ ಅವರೊಡನೆ ಸಂದರ್ಶನ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು ಇವತ್ತಿನ ಕಾರ್ಯಕ್ರಮದಲ್ಲಿ ಲಿಂಗಸೂರು ಒಂದು ವಿಭಾಗದಲ್ಲಿ ಅಂದರೆ ರೆವಿನ್ಯೂ ಒಂದು ವಿಭಾಗ ಬರುತ್ತೆ ಲಿಂಗಸೂರಿನಲ್ಲಿ, ಈ ಒಂದು ವಿಭಾಗದಲ್ಲಿ ಕೃಷಿ ಇಲಾಖೆ ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಜೊತೆಗೆ ಮಳೆ ಬೆಳೆ ಪರಿಸ್ಥಿತಿ, ಕೃಷಿ ಇಲಾಖೆಯಿಂದ ಏನೆಲ್ಲ ಯೋಜನೆಗಳು ಈ ಒಂದು ವಿಭಾಗದಲ್ಲಿ ರೈತರಿಗಾಗಿ ಚಾಲ್ತಿಯಲ್ಲಿದ್ದಾವೆ ಅಂತಕ್ಕಂಥ ವಿಚಾರ, ಒಟ್ಟಾರೆ ಸದ್ಯದ ಪರಿಸ್ಥಿತಿ ಹೇಗಿದೆ, ರೈತರಿಗೆ ಕೃಷಿ ಇಲಾಖೆ ಏನು ಸಲಹೆ ಸೂಚನೆಗಳನ್ನು ಪರಿಕರಗಳನ್ನ ಕೊಡ್ತಾ ಇದೆ ಅಂತಕ್ಕಂಥ ವಿಚಾರವಾಗಿ ನಮ್ಮ ರೈತರಿಗೆ ಮಾಹಿತಿ ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ಲಿಂಗಸೂರು ವಿಭಾಗದ ಕೃಷಿ ಇಲಾಖೆಯ ಉಪನಿರ್ದೇಶಕರಾದಂಥ ಡಾಕ್ಟರ್ ಎನ್ ಸರಸ್ವತಿ ಅವರು ರೈತರಿಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಬನ್ನಿ ಅವರಿಂದ ವಿಚಾರವನ್ನು ತಿಳ್ಕೊಳ್ಳೋಂಥ. ಡಾಕ್ಟರ್ ಸರಸ್ವತಿ ಅವರೇ, ಮೊದಲೇದಾಗಿ ಹೇಳಿ, ಸದ್ಯದಲ್ಲಿ ಲಿಂಗಸೂರು ಒಂದು ವಿಭಾಗದಲ್ಲಿ ಮಳೆಯ ಪರಿಸ್ಥಿತಿ ಹೇಗಿದೆ, ಜೊತೆಗೆ ರೈತರು ಏನು ಕೆಲಸ ಮಾಡ್ತಾ ಇದ್ದಾರೆ, ಕೃಷಿ ಇಲಾಖೆ ಏನು ಒಂದು ಸಲಹೆ ಸೂಚನೆಗಳನ್ನು ಸದ್ಯದ ಪರಿಸ್ಥಿತಿಯಲ್ಲಿ ರೈತರಿಗೆ ನೀಡ್ತಾ ಇದೆ? ಲಿಂಗಸೂರು ಉಪವಿಭಾಗದಲ್ಲಿ ಬರುವಂತಹ ಎಲ್ಲ ರೈತ ಬಾಂಧವರಿಗೆ ಕೃಷಿ ಇಲಾಖೆ ವತಿಯಿಂದ ವಂದನೆಗಳನ್ನು ಸಲ್ಲಿಸುತ್ತಾ, ಇವತ್ತಿನ ದಿವಸ ಕೃಷಿ ಇಲಾಖೆಯಲ್ಲಿ ಯಾವ್ಯಾವ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ, ರೈತರಿಗಾಗಿ ಏನೆಲ್ಲ ಸವಲತ್ತುಗಳಿದೆ ಅನ್ನೋದ್ರ ಬಗ್ಗೆ ನಾನು ಮಾತಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮೊದಲನೇದಾಗಿ ಹೇಳಬೇಕು ಅಂತಂದರೆ, ನಮ್ಮ ಲಿಂಗಸುಗೂರು ಉಪವಿಭಾಗಕ್ಕೆ 3 ತಾಲೂಕುಗಳು ಬರ್ತಾ ಇದ್ದಾವೆ, ಲಿಂಗಸುಗೂರು, ಮಸ್ಕಿ ಮತ್ತು ಸಿಂಧೂರು. ಲಿಂಗಸುಗೂರಿನಲ್ಲಿ 4 ರೈತ ಸಂಪರ್ಕ ಕೇಂದ್ರಗಳಿದ್ದಾವೆ, ಸಿಂಧೂರಲ್ಲಿ 14 ರೈತ ಸಂಪರ್ಕ ಕೇಂದ್ರಗಳಿದ್ದಾವೆ. ಮಸ್ಕಿ ಹೊಸ ತಾಲೂಕಾಗಿ ಸೃಜನವಾಗಿದೆ, ಆದರೆ ಇನ್ನೂ ಯಾವುದೇ ಒಂದು ಕಾರ್ಯಗತ ಆಗ್ತಾ ಇಲ್ಲ. ಈಗ ಕ್ಷೇತ್ರಕ್ಕೆ ಒಟ್ಟಾರೆ ನಮ್ಮ ಬಿತ್ತನೆ ಕ್ಷೇತ್ರಕ್ಕೆ ಬಂದಾಗ ಲಿಂಗಸುಗೂರು ತಾಲೂಕಿಗೆ 58,706 ಹೆಕ್ಟರಷ್ಟು ಜಮೀನು ಈ ಒಂದು ಸಾಗುವಳಿಗೆ ಬರುವಂಥ ಭೂಮಿಯಾಗಿರುತ್ತೆ. ಮಸ್ಕಿಗೆ ನೋಡಿದಾಗ 74,329 ಹೆಕ್ಟರಷ್ಟು ಕ್ಷೇತ್ರ ಒಳಗೊಂಡಿರ್ತದೆ. ಸಿಂಧನೂರಿಗೆ ಬಂದಾಗ 81,343 ಹೆಕ್ಟರಷ್ಟು ಜಮೀನು ಈ ಸಾಗುವಳಿಗೆ ಬರುವಂತಹ ಜಮೀನಾಗಿರುತ್ತೆ. ಒಟ್ಟಾರೆ ಈ ಒಂದು ಉಪವಿಭಾಗಕ್ಕೆ ಲಿಂಗಸುಗೂರು ಉಪವಿಭಾಗಕ್ಕೆ 214,378 ಹೆಕ್ಟರು ಈ ಒಂದು ಸಾಗುವಳಿಗೆ ಬರುವಂಥ ಜಮೀನಾಗಿರುತ್ತದೆ. ಇಲ್ಲಿ ತನಕ ಬಿತ್ತನೆಗೆ ಬಂದಾಗ ನಮಗೆ ಕೇವಲ ಈ ಒಂದು ಉಪವಿಭಾಗಕ್ಕೆ ಕೇವಲ 3,685 ಹೆಕ್ಟರಷ್ಟು ಮಾತ್ರ ಬಿತ್ತನೆ ಆಗಿರುತ್ತದೆ. ಅಂದರೆ ಈ ಮಳೆಗೆ ಬಂದಾಗ ನಮಗೆ ಜನವರಿಯಿಂದ ಜೂನ್ ಒಂದು 6ನೇ ತಾರೀಕುವರೆಗೆ ಈ ಒಂದು ಲಿಂಗಸುಗೂರಿಗೆ ಸುಮಾರು 78 ಆ್ಯಕ್ಚುಲ್ ನಾರ್ಮಲ್ ಮಳೆ ಅಂತ ಹೇಳ್ತೀವಿ 76 mm ಆಗಬೇಕಾಗಿತ್ತು. ಆ್ಯಕ್ಚುಲ್ ಮಳೆ ಅಂತಂದರೆ ಈಗ ಬಂದಿರೋದು ನಮಗೆ 179 mm ಆಗಿದೆ. ಅಂದರೆ ಸುಮಾರು 135 mm ಅಷ್ಟು ಮಳೆ ಜಾಸ್ತಿ ಆಗಿದ್ದನ್ನು ಕಂಡುಬಂದಿದೆ. ಮಸ್ಕಿಕ ತಾಲೂಕಿಗೆ ಹೋದಾಗ ನಾರ್ಮಲ್ ಮಳೆ ಬಂದು 62 mm, ಬಟ್ ಆ್ಯಕ್ಚುಲಿ ಬಂದಿರೋದನ್ನು 175 mm ಆಗಿದೆ. ಅಂದರೆ ಒಟ್ಟಾರೆ 180 mm ಮಳೆ ಹೆಚ್ಚಿಗೆ ಆಗಿರೋದನ್ನು ನಾವು ಕಾಣ್ತಾ ಇದ್ದೀವಿ. ಸಿಂಧೂರು ತಾಲೂಕಿಗೆ ಸಂಬಂಧಪಟ್ಟಂಗೆ 72 ನಾರ್ಮಲ್ ಮಳೆ ಆಗಬೇಕಾಗಿತ್ತು, ಆದರೆ ನಮಗೆ 125 mm ಮಳೆಯಾಗಿದೆ. ಒಟ್ಟಾರೆ 73 mm ಅಷ್ಟು ಮಳೆ ಜಾಸ್ತಿ ಆಗಿದೆ. ಈ ಮಳೆ ವಿಷಯಕ್ಕೆ ಬಂದಾಗ ಇಲ್ಲಿ ತನಕನು ಡೇಟಾದ ಪ್ರಕಾರ ನೋಡ್ಕೊಂಡು ಹೋದರೆ ಮಳೆ ಜಾಸ್ತಿ ಆಗಿರೋದನ್ನು ಕಂಡು ಬಂದೇ ಇದೆ. ಮತ್ತು ಕೆಲವು ಕಡೆ ಏನು ಜಮೀನಲ್ಲಿ ಒಂದು ತೇವಾಂಶದ ಅಂಶ ಜಾಸ್ತಿ ಇರೋ ಕಡೆ ಎಲ್ಲ ರೈತರು ಬಿತ್ತನೆ ಮಾಡ್ತಿರೋದನ್ನು ನಾವು ನೋಡ್ತಾ ಇರೋದು. ಕೃಷಿ ಇಲಾಖೆಯಿಂದ ಏನು ನಾವು ಮುಂಗಾರು ಹಂಗಾಮಿಗೆ ಒಂದು ಸಿದ್ಧತೆಗಳು ಅಂತ ಒಂದು ವಿಷಯಕ್ಕೆ ಬಂದಾಗ ಈಗಾಗಲೇ ನಾವು ಎಲ್ಲ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಈ ಒಂದು ಬಿತ್ತನೆ ಬೀಜಗಳನ್ನು ನಾವು ಈಗಾಗಲೇ ದಾಸ್ತಾನು ಮಾಡಿದ್ದನ್ನು ಸಹ ಕಾಣ್ತಾ ಇದ್ದೀವಿ. ಕಳೆದ ತಿಂಗಳಲ್ಲಿ ನಾವೆಲ್ಲ ರೈತ ಸಂಪರ್ಕ ಕೇಂದ್ರಗಳಿಗೆ ಒಂದು ದಾಸ್ತಾನು ಮಾಡಿಕೊಂಡಿದ್ದೀವಿ. ಮತ್ತು ಇದೇ ತಿಂಗಳು 3ನೇ ತಾರೀಕಿಂದ ಈ ಬಿತ್ತನೆ ಬೀಜಗಳನ್ನು ಒಂದು ವಿತರಣೆ ಮಾಡುವಂಥ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಈ ಒಂದು ಬಿತ್ತನೆ ಬೀಜಗಳಿಗೆ ಬಂದಾಗ ನಾವು ಎಲ್ಲ ರೈತ ಸಂಪರ್ಕ ಕೇಂದ್ರಗಳಲ್ಲಿ ತೊಗರಿ ಬಿತ್ತನೆ ಬೀಜ ಇರ್ಬೋದು, ಹೆಸರು ಬಿತ್ತನೆ ಬೀಜ ಇರ್ಬೋದು, ಸೂರ್ಯಕಾಂತಿ ಇರ್ಬೋದು, ಸಜ್ಜೆ ಮೆಕ್ಕೆಜೋಳ ಇರ್ಬೋದು, ಈ ಬಿತ್ತನೆ ಬೀಜಗಳನ್ನು ನಾವು ದಾಸ್ತಾನು ಮಾಡಿಕೊಂಡಿದ್ವಿ. ಈ ತೊಗರಿಗೆ ಬಂದಾಗ ನಾವು 2-3 ತಾಲೂಕುಗಳಿಗೆ ಸಂಬಂಧಪಟ್ಟಂಗೆ ಸುಮಾರು 380 ಕ್ವಿಂಟಾಲಷ್ಟು. ಭತ್ತಕ್ಕೆ ಬಂದಾಗ ಈಗಾಗಲೇ ನಮ್ಮ ತಾಲೂಕುಗಳಲ್ಲಿ ನೋಡಿದಾಗ 380.55 ಕ್ವಿಂಟಾಲಷ್ಟು ದಾಸ್ತಾನು ಮಾಡಿಕೊಂಡಿದ್ವಿ. ಹೆಸರಿಗೆ ಬಂದಾಗ 13 ಕ್ವಿಂಟಾಲಷ್ಟು ನಾವು ದಾಸ್ತಾನು ಮಾಡಿದ್ದೀವಿ. ಸೂರ್ಯಕಾಂತಿಗೆ ಬಂದಾಗ 101.94 ಕ್ವಿಂಟಾಲಷ್ಟು ದಾಸ್ತಾನಾಗಿದೆ. ತೊಗರಿಗೆ ಬಂದಾಗ 545.55 ಕ್ವಿಂಟಾಲು ದಾಸ್ತಾನಾಗಿದೆ. ಸಜ್ಜೆ 48.71 ಕ್ವಿಂಟಾಲಷ್ಟು ದಾಸ್ತಾನಾಗಿದೆ. ಮೆಕ್ಕೆಜೋಳ ಸುಮಾರು 16.4 ಕ್ವಿಂಟಾಲಷ್ಟು ದಾಸ್ತಾನಾಗಿದೆ. ಒಟ್ಟಾರೆ ನಾವು ಇಲ್ಲಿ ತನಕ ದಾಸ್ತಾನು ಮಾಡಿರೋದು 1,105.8 ಕ್ವಿಂಟಾಲಷ್ಟು ದಾಸ್ತಾನು ಮಾಡಿದ್ದೀವಿ. ವಿತರಣೆಗೆ ಬಂದಾಗ ಸುಮಾರು 843 ಕ್ವಿಂಟಾಲಷ್ಟು ಈ ಎಲ್ಲ ಬೀಜಗಳು ವಿತರಣೆಯಾಗಿದೆ ರೈತರಿಗೆ. ಲಿಂಗಸೂರು ಉಪವಿಭಾಗದಲ್ಲಿ 3 ತಾಲೂಕುಗಳು ಬರ್ತವೆ, ಸಿಂಧನೂರು, ಮಸ್ಕಿ ಮತ್ತು ಲಿಂಗಸೂರು ತಾಲೂಕುಗಳಲ್ಲಿ. ಮುಖ್ಯವಾಗಿ ಲಿಂಗಸೂರು ವಿಭಾಗದಲ್ಲಿ ರಸಗೊಬ್ಬರ ಕೊರತೆ ಇದೆಯಾ ಅಂತೀರಾ? ಹೇಗೆ, ರಸಗೊಬ್ಬರದ ಪೂರೈಕೆ ಸಾಕಷ್ಟು ಇದೆಯಾ? ಅಲ್ಲಲ್ಲಿ ರೈತರು ಮಾತಾಡ್ತಾ ಇರ್ತಾರೆ ಗೊಬ್ಬರ ಸಿಗೋದಿಲ್ಲ, ಹೆಚ್ಚಿನ ರೇಟ್ನಲ್ಲಿ ಮಾರ್ತಾ ಇದ್ದಾರೆ ಅಂತಕ್ಕಂಥ ವಿಚಾರಗಳು. ಹೇಗೆ ಪರಿಸ್ಥಿತಿ ಇದೆ ಲಿಂಗಸೂರು ಒಂದು ವಿಭಾಗದಲ್ಲಿ? ಈ ರಸಗೊಬ್ಬರಗಳ ವಿಚಾರಕ್ಕೆ ಬಂದಾಗ ರೈತ ಬಾಂಧವರಲ್ಲಿ ಹೇಳೋದೇನಪ್ಪ ಅಂತಂದರೆ, ರೈತ ಬಾಂಧವರಿಗೆ ಒಂದು ಮುಖ್ಯವಾಗಿ ನಾನು ಈ ಒಂದು ವೇದಿಕೆ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ. ಪ್ರತಿಯೊಂದು ಅಂಗಡಿಗಳಲ್ಲಿ ಏನು ತಾವು ಬೇಕಾಗಿರುವಂಥ ರಸಗೊಬ್ಬರಗಳನ್ನು ಖರೀದಿ ಮಾಡುವಾಗ ಕಡ್ಡಾಯವಾಗಿ ತಾವು ರಸೀದಿ ಪಡೆಯೋದನ್ನು ರೂಢಿಸ್ಕೊಳ್ಬೇಕಾಗಿದೆ. ಮತ್ತು ರಸಗೊಬ್ಬರ ಅಷ್ಟೇ ಅಲ್ಲ, ಈವನ್ನು ಬೀಜಗಳು ಖರೀದಿ ಮಾಡುವಾಗ ಸಹ ಆ ಒಂದು ಬೀಜದಕ್ಕೆ ಸಂಬಂಧಪಟ್ಟಂಥ ಎಲ್ಲ ದಾಖಲಾತಿಗಳನ್ನು ಅಂಗಡಿಗಳಿಂದ ಪಡೀಬೇಕು. ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ಈ ಬಿಲ್ಲು ಬಿತ್ತನೆ ಆಗುವವರೆಗೂ ಆ ಒಂದು ಪಾಕೆಟ್, ಅದರಲ್ಲಿರುವಂತಹ ಸರ್ಟಿಫಿಕೇಟು ಅಥವಾ ಸೀಡ್ಸ್ಗೆಲ್ಲ ಒಂದು ಟ್ಯಾಗ್ ಇಟ್ಟಿರ್ತಾರೆ, ಆ ಒಂದು ಟ್ಯಾಗನ್ನು ಇಟ್ಕೋಬೇಕು. ಮತ್ತು ಆ ಬ್ಯಾಗ್ನ ಹಾಗೆ ಇಟ್ಕೋಬೇಕು. ಬಿತ್ತನೆ ಆಗಿ ಕಟಾವ್ ಆಗೋತನ ಸಹ ಈ ಒಂದು ದಾಖಲೆಗಳನ್ನು ಅವರು ಭದ್ರವಾಗಿ ಇಟ್ಕೊಳ್ಬೇಕಾಗತ್ತೆ. ಈ ಒಂದು ಉಪ ವಿಭಾಗಕ್ಕೆ ಈ ರಸಗೊಬ್ಬರಗಳ ಬಗ್ಗೆ ಬಂದಾಗ ನಮಗೆ ಈ ಒಂದು ಮುಂಗಾರು 2020 ಅಂತ್ಯದವರೆಗೆ ಬೇಕಾಗಿರುವಂತಹ ಯೂರಿಯಾ ಅಂತಂದರೆ 32,615 ಮೆಟ್ರಿಕ್ ಟನ್ನಷ್ಟು ಬೇಕಾಗಿದೆ. ಡಿ ಎ ಪಿ 12,268 ಮೆಟ್ರಿಕ್ ಟನ್ನು, ಎಂ ಒ ಪಿ 1,612 ಮೆಟ್ರಿಕ್ ಟನ್ನು, ಕಾಂಪ್ಲೆಕ್ಸ್ 39,541 ಮೆಟ್ರಿಕ್ ಟನ್ನು, ಎಸ್ ಎಸ್ ಪಿ 560 ಮೆಟ್ರಿಕ್ ಟನ್ನು. ಒಟ್ಟು ಎಲ್ಲ ಒಂದು ಗ್ರೇಡ್ಗಳದ್ದು ರಸಗೊಬ್ಬರಗಳ ಒಂದು ಬೇಡಿಕೆ ಅಂತಂದರೆ 86,603 ಮೆಟ್ರಿಕ್ ಟನ್ನಷ್ಟು ಬೇಕಾಗಿದೆ. ಈಗ ನಮಗೆ ತಾಲೂಕುಗಳ ಟಿ ಎ ಪಿ ಎಮ್ ಸಿಯಲ್ಲಿರ್ಬೋದು ಅಥವಾ ನಮ್ಮ ಪ್ರೈವೇಟ್ ಡೀಲರ್ಸ್ನಲ್ಲಿರ್ಬೋದು, ಈಗ ಅವ್ರ ಅಂಗಡಿಗಳಲ್ಲಿ ದಾಸ್ತಾನು ಇರುವಂತಹ ಒಂದು ರಸಗೊಬ್ಬರದ ಬಗ್ಗೆ ಅಂತಂದರೆ, ಯೂರಿಯಾ ಸುಮಾರು 10,314 ಮೆಟ್ರಿಕ್ ಟನ್ನಷ್ಟು ಈಗಾಗಲೇ ದಾಸ್ತಾನಿದೆ. ಮತ್ತು ಡಿ ಎ ಪಿಗೆ ಬಂದಾಗ 64.75 ಮೆಟ್ರಿಕ್ ಟನ್ನಷ್ಟಿದೆ, ಎಮ್ ಒ ಪಿ 105.51 ಮೆಟ್ರಿಕ್ ಟನ್ನಷ್ಟಿದೆ, ಕಾಂಪ್ಲೆಕ್ಸ್ 4,558.7 ಮೆಟ್ರಿಕ್ ಟನ್ನಷ್ಟಿದೆ, ಒಟ್ಟಾರೆ 16,942.78 ಮೆಟ್ರಿಕ್ ಟನ್ನಷ್ಟು ಈಗ ರಸಗೊಬ್ಬರಗಳು ದಾಸ್ತಾನಿದೆ. ಮತ್ತು ಅದರ ಜೊತೆಗೆ ನಮ್ಮ ಒಂದು ರೈತ ಸಂಪರ್ಕ ಕೇಂದ್ರಗಳ ಮುಖಾಂತರ ಬಯೋ ಫರ್ಟಿಲೈಸರ್ ಇರ್ಬೋದು ಮತ್ತು ಮೈಕ್ರೋ ನ್ಯೂಟ್ರಿಯೆಂಟ್ ಇರ್ಬೋದು ಅಥವಾ ಇನ್ನಿತರ ನಾವೇನು ಈ ಒಂದು ರಿಯಾಯಿತಿ ದರದಲ್ಲಿ ಈಗಾಗಲೇ ದಾಸ್ತಾನು ಮಾಡಿದ್ವಿ, ಆ ಒಂದು ಪರಿಕರಗಳನ್ನು ಸಹ ರೈತರು ಒಂದು ಖರೀದಿ ಮಾಡಲಿಕ್ಕೆ ಬರಬಹುದು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಇನ್ನು ಮುಖ್ಯವಾಗಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಥವಾ ಕರ್ನಾಟಕ ರಾಜ್ಯ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ಇದ್ರ ಬಗ್ಗೆ ಏನು ಹೇಳ್ತೀರಿ? ತಾಲೂಕಿನಲ್ಲಿ ಹೇಗೆ ರೈತರು ಆಸಕ್ತಿಯನ್ನು ತೋರಿಸ್ತಿದ್ದಾರೆ? ಕೊನೆ ದಿನಾಂಕ ಹೇಗಿದೆ? ಲಿಂಗಸೂರು ಒಂದು ವಿಭಾಗಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಯಾವ್ಯಾವ ಬೆಳೆಗಳಿಗೆ ರೈತರು ಬೆಳೆ ವಿಮೆಯನ್ನು ಮಾಡಿಸ್ಲಿಕ್ಕೆ ಒಂದು ಅನುಕೂಲತೆಗಳು ಸಾಧ್ಯತೆಗಳಿದ್ದಾವೆ? ಮಾಡಿಸುವಂಥ ರೈತರಿಗೆ ಎಲ್ಲಿ ಮಾಡಿಸ್ಬೇಕು, ಹೇಗೆ ಮಾಡಿಸ್ಬೇಕು, ಏನು ಒಂದು ಮುನ್ನೆಚ್ಚರಿಕೆಯನ್ನು ತಗೋಬೇಕು ಈಗಾಗಲೇ? ಯಾಕಂದರೆ ರೈತರು ಹೇಳ್ತಾ ಇರ್ತಾರೆ, ನನ್ನ ಪಕ್ಕದ ಹೊಲದವಂಗೆ ಭತ್ತ ಇದ್ದೆ, ಅವಂಗೆ ಬಂದಿದೆ, ನನಗೆ ಭತ್ತ ಬೆಳೆದು ನನಗೆ ಬಂದಿಲ್ಲ ಅಂತಕ್ಕಂಥ ಒಂದು ಕಂಪ್ಲೇಂಟ್ಗಳನ್ನು ಹೇಳ್ತಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಮುಂಗಾರು ಹಂಗಾಮಿನಲ್ಲಿ ತಾವು ಫಸಲ್ ಬಿಮಾ ಸಂಬಂಧಪಟ್ಟಂಗೆ ಈ ಒಂದು ವಿಭಾಗದ ರೈತರಿಗೆ ಏನು ಸಲಹೆ ಸೂಚನೆಗಳನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀರಿ? ಈ ಒಂದು 2022-23 ಸಾಲಿನ ಮುಂಗಾರು ಹಂಗಾಮಿನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ರೈತರಿಗೆ ಸಾಕಷ್ಟು ಮಾಹಿತಿಯನ್ನು ಸಹ ಕೃಷಿ ಅಭಿಯಾನ ಮುಖಾಂತರ ಮತ್ತು ಸಣ್ಣ ತರಬೇತಿಗಳ ಮುಖಾಂತರ ರೈತರಿಗೆ ಮಾಹಿತಿಯನ್ನು ತಿಳಿಸಿದ್ದೀವಿ. ಮತ್ತು ಈ ಒಂದು ಯೋಜನೆಯ ಮುಖ್ಯ ಉದ್ದೇಶ ಅಂತಂದರೆ, ಕೃಷಿ ಬೆಳೆಗಳಿಗೆ ಸಂಬಂಧಪಟ್ಟಂತೆ ಹಲವಾರು ಅಪಾಯಗಳಿಂದ ನಷ್ಟವಾಗುವಾಗ ರೈತರನ್ನು ರಕ್ಷಿಸುವ ಒಂದು ವಿಮೆಯಾಗಿದೆ. ಬೆಳೆ ವಿಮೆಯನ್ನು ರೈತರು ಕಡ್ಡಾಯವಾಗಿ ಮಾಡಿಸಿದರೆ ಒಳ್ಳೆ ಲಾಭ ಪಡೀಲಿಕ್ಕೆ ಸಾಧ್ಯ ಆಗುತ್ತಂತಲೂ ಹೇಳ್ಬೋದು. ಈ ಒಂದು ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ಈಗಾಗಲೇ ಗ್ರಾಮ ಮಟ್ಟದಲ್ಲಿ ಮತ್ತು ಪಂಚಾಯಿತಿ ಮಟ್ಟದಲ್ಲಿ ಈಗಾಗಲೇ ನೋಟಿಫೈಡ್ ಆಗಿರುವಂತಹ ಬೆಳೆಗಳನ್ನು ಸಹ ನಾವು ಈಗಾಗಲೇ ಪಾಂಪ್ಲೆಂಟ್ಸ್ ಮುಖಾಂತರ ರೈತರಿಗೆ ಈ ಒಂದು ಮಾಹಿತಿಯನ್ನು ತಲುಪಿಸಿದ್ವಿ. ಈ ಒಂದು ಹೋಬಳಿ ಮಟ್ಟದಲ್ಲಿ ಈ ಮುಖ್ಯ ಬೆಳೆಗಳಾದಂತಹ ಭತ್ತ ನೀರಾವರಿ ಇರ್ಬೋದು, ಈರುಳ್ಳಿ ನೀರಾವರಿ ಇರ್ಬೋದು, ಮೆಕ್ಕೆಜೋಳ ನೀರಾವರಿ ಇರ್ಬೋದು, ಉರುಳಿ ಈ ಮಳೆಯ ಆಶ್ರಿತ, ಮತ್ತು ಸೂರ್ಯಕಾಂತಿ ನೀರಾವರಿ, ಈ ಒಂದು ಬೆಳೆಗಳಿಗೆ ಅವರು ಸಂಬಂಧಪಟ್ಟಂಗೆ ಈ ಒಂದು ವಿಮೆಯನ್ನು ಮಾಡಿಕೊಳ್ಬಹುದಾಗಿದೆ. ಮತ್ತು ಹೋಬಳಿ ಮಟ್ಟದಲ್ಲಿ ಬರುವಂತಹ ಇತರ ಬೆಳೆಗಳು ಅಂದರೆ ಮುಖ್ಯ ಬೆಳೆಗಳ ಜೊತೆಗೆ ಇತರ ಬೆಳೆಗಳಿಗೆ ಸಹ ರೈತರು ವಿಮೆಯನ್ನು ಮಾಡಿಸ್ಕೊಳ್ಬಹುದಾಗಿದೆ. ಇತರ ಬೆಳೆಗಳಾದಂತಹ ಹತ್ತಿ ನೀರಾವರಿ, ಹತ್ತಿ ಮಳೆಯಾಶ್ರಿತ, ಭತ್ತ ಮಳೆಯಾಶ್ರಿತ, ಹೆಸರು ಮಳೆಯಾಶ್ರಿತ, ಶೇಂಗಾ ನೀರಾವರಿ ಶೇಂಗಾ ಮಳೆಯಾಶ್ರಿತ, ಸಜ್ಜೆ ನೀರಾವರಿ ಸಜ್ಜೆ ಮಳೆಯಾಶ್ರಿತ, ತೊಗರಿ ನೀರಾವರಿ ತೊಗರಿ ಮಳೆಯಾಶ್ರಿತ, ಎಳ್ಳು ಮಳೆಯಾಶ್ರಿತ, ಜೋಳ ಮಳೆಯಾಶ್ರಿತ ಮತ್ತು ಸೂರ್ಯಕಾಂತಿ ಮಳೆಯಾಶ್ರಿತ, ಈ ಎಲ್ಲ ಬೆಳೆಗಳಿಗೆ ವಿಮೆ ಮಾಡಿಸ್ಕೊಳ್ಳಬಹುದಾಗಿದೆ. ಈ ಒಂದು ಹೋಬಳಿ ಮಟ್ಟದ ಬೆಳೆಗಳಿಗೆ ಇಕ್ಕೆ ಬೆಳೆಗಳಿಗೆ ರೈತರು ಅರ್ಜಿ ಸಲ್ಲಿಸುವಂಥ ಕೊನೆ ದಿನಾಂಕ 16/8/2022 ಆಗಿದೆ. ಮತ್ತು ಹೋಬಳಿ ಮಟ್ಟದ ಬೆಳೆಗಳು ಅಂದರೆ ಇತರ ಬೆಳೆಗಳು 31/7/2022 ಕೊನೆ ದಿನಾಂಕ ಆಗಿರ್ತದೆ. ಗ್ರಾಮ ಮಟ್ಟಕ್ಕೆ ಬರುವಂತಹ ಬೆಳೆಗಳಂತಂದರೆ ಭತ್ತ ನೀರಾವರಿ, ಈ ಒಂದು ಭತ್ತ ನೀರಾವರಿಗೆ ರೈತರು ಅರ್ಜಿ ಸಲ್ಲಿಸುವ ಕೊನೆ ದಿನಾಂಕ 16/8/2022 ಆಗಿರುತ್ತೆ. ಗ್ರಾಮ ಮಟ್ಟದ ಬೆಳೆಗಳಾದಂತಹ ಸೂರ್ಯಕಾಂತಿ ಮಳೆಯಾಶ್ರಿತ, ತೊಗರಿ ಮಳೆಯಾಶ್ರಿತ, ಸಜ್ಜೆ ಮಳೆಯಾಶ್ರಿತ, ಈ ಒಂದು ಬೆಳೆಗಳಿಗೆ ರೈತರು ಅರ್ಜಿ ಸಲ್ಲಿಸುವ ಕೊನೆ ದಿನಾಂಕ 31/7/2022 ಆಗಿರ್ತದೆ. ಇನ್ನು ಕೊನೆಯದಾಗಿ ನಿಮ್ಮ ಒಂದು ವಿಭಾಗದ ರೈತರಿಗೆ ಏನು ಸಲಹೆ ಸೂಚನೆಗಳನ್ನು ಕೊಡ್ತೀರಿ? ಯಾಕಂದರೆ ಮುಂಗಾರು ಹಂಗಾಮು ಬೇಗನೆ ಪ್ರಾರಂಭವಾಗಿದೆ ಅಂತಕ್ಕಂಥದ್ದು, ಅಥವಾ ಏನಾಯಿತು ಒಂದು ಮಳೆ ಮುಂಚಿತ ಆಗಿಬಿಡ್ತಿರ್ಲಿಲ್ಲ ಈ ಭಾಗದಲ್ಲಿ ಲಿಂಗಸೂರು ವಿಭಾಗದಲ್ಲಿ ಕೆಲವೊಂದು ಹಳ್ಳಿಗಳಲ್ಲಿ, ಈ ಒಂದು ಸಂದರ್ಭದಲ್ಲಿ ರೈತರಿಗೆ ಎಲ್ಲಿವರೆಗೆ ಬಿತ್ತನೆ ಮಾಡ್ಬೋದು ಮುಂಗಾರು ಬೆಳೆಗಳನ್ನು? ರೈತರು ಭಾಳಷ್ಟು ಬೀಜಕ್ಕಾಗಿ ಅಲ್ಲಲ್ಲೇ ಅಡ್ಡಾಡ್ತಿರ್ತಾರೆ, ಬೀಜ ಸಿಗಲ್ಲ ಅಂತೇಳಿ. ರೈತರು ಯಾವ ರೀತಿ ತಾಳ್ಮೆಯಿಂದ ಇದನ್ನು ಮಾಡಬೇಕಂತಕ್ಕಂಥ ಒಂದು ಸಲಹೆಯನ್ನು ಏನು ಕೊಡ್ತೀರಿ ರೈತರಿಗೆ? ರೈತರಲ್ಲಿ ನಾನು ಒಂದು ಮನವಿ ಮಾಡಿಕೊಳ್ಳೋದು ಏನಂತಂದರೆ, ಯಾವ ರೈತರು ಆತಂಕದಲ್ಲಿ ಒಳಗಾಗೋದು ಬೇಡ, ಬೀಜ ಸಿಗಲಾರದೆ ಇರುವುದು ಅಂತ ತಿಳ್ಕೊಳ್ಳೋದು ಬೇಡ. ಈಗಾಗಲೇ ನಾವು ಸಾಕಷ್ಟು ಎಚ್ಚರಿಕೆ ವಹಿಸಿಬಿಟ್ಟು ಉಪವಿಭಾಗಕ್ಕೆ ಬೇಕಾಗುವಂತಹ ಬೀಜಗಳನ್ನು ತರಿಸುವ ವ್ಯವಸ್ಥೆ ಮಾಡಿದ್ವಿ. ಇನ್ನೂ ಒಂದು ಬೀಜ ಕೊಡುವಂಥ ಹಂತ ಇನ್ನೂ ಇದೆ. ಈಗಾಗಲೇ ಏನು ಬೀಜ ತಗೊಂಡು ಇದ್ದೀರಾ, ಈ ಒಂದು ಬಿತ್ತನೆ ಮಾಡೋಕ್ಕಿಂತ ಮುಂಚೆ ಈ ಭೂಮಿಯಲ್ಲಿ ತೇವಾಂಶ ನೋಡಿಕೊಂಡು ಬಿತ್ತನೆ ಮಾಡೋದು ಭಾಳ ಒಳ್ಳೆಯದು. ಮತ್ತು ಭಾಳಷ್ಟು ರೈತರು ಸೂರ್ಯಕಾಂತಿಯನ್ನು ಈಗಾಗಲೇ ಬಿತ್ತಲಿಕ್ಕೆ ಮುಂದಾಗಿದ್ದೀರ, ದಯವಿಟ್ಟು ಸೂರ್ಯಕಾಂತಿಯನ್ನು ಆಗಸ್ಟ್ ತಿಂಗಳಲ್ಲಿ ಬಿತ್ತನೆ ಮಾಡೋದು ಭಾಳ ಒಳ್ಳೆಯದು. ಮತ್ತು ಭಾಳಷ್ಟು ರೈತರು ಈ ಒಂದು ಬೀಜೋಪಚಾರ ಮಾಡಲಾರ್ದೆ ಬಿತ್ತನೆ ಬೀಜಗಳನ್ನು ಬಿತ್ತನೆ ಮಾಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ದಯವಿಟ್ಟು ಬಿತ್ತನೆ ಬೀಜಗಳಿಗೆ ಮೈಕ್ರೋನ್ಯೂಟ್ರಿಯಂಟ್ ಇರ್ಬೋದು ಅಥವಾ ಕ್ಯಾಪ್ಟನ್ ಇರ್ಬೋದು, ಥೈರಾಮ್ ಇರ್ಬೋದು, ರೈಸೋಬಿಯಂ ಇರ್ಬೋದು, ಪ್ಲಸ್ PSP ಇರ್ಬೋದು, ಈ ಎಲ್ಲ ಒಂದು ಉಪಚಾರ ಔಷಧಗಳಿಂದ ಉಪಚಾರ ಮಾಡಿ ಬಿತ್ತನೆ ಮಾಡೋದರಿಂದ ಮುಂದೆ ಬರುವಂತಹ ಒಂದು ರೋಗ ಕೀಟಗಳನ್ನು ಕಡಿಮೆ ಮಾಡೋದರಲ್ಲಿ ಸಾಧ್ಯ ಆಗುತ್ತೆ. ಮತ್ತು ಯಾವುದೇ ಒಂದು ಬೆಳೆಯನ್ನು ಬಿತ್ತೋಕ್ಕಿಂತ ಮುಂಚೆ ದಯವಿಟ್ಟು ಕೃಷಿ ವಿಜ್ಞಾನಿಗಳಿರ್ಬೋದು ಅಥವಾ ಕೃಷಿ ಇಲಾಖೆಯ ಅಧಿಕಾರಿಗಳಿಂದ ಮಾಹಿತಿ ಪಡೆದು ಬಿತ್ತನೆ ಮಾಡಬೇಕಾಗಿದೆ. ಇದರ ಜೊತೆಗೆ ಒಂದೇ ಕ್ರಾಪ್ ಬಿತ್ತನೆ ಮಾಡೋದಕ್ಕಿಂತ ಮಿಶ್ರ ಬೆಳೆಯನ್ನು ಬಿತ್ತನೆ ಮಾಡೋದು ಸೂಕ್ತ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ. ಮತ್ತು ಎಲ್ಲ ರೈತರು ಸಮಗ್ರ ಕೃಷಿ ಪದ್ಧತಿಗೆ ಹೋಗೋದನ್ನು ತುಂಬ ಒಳ್ಳೆಯದು ಅಂತ ಹೇಳ್ತಾ ಇದ್ದೀನಿ. ಈ ಸಮಗ್ರ ಕೃಷಿ ಪದ್ಧತಿ ಮಾಡೋದರಿಂದ ಒಂದಲ್ಲ ಒಂದು ರೀತಿಯಿಂದ ರೈತರ ಒಂದು ಆದಾಯವನ್ನು ಹೆಚ್ಚಿಗೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಸಾಕಷ್ಟು ಸಾವಯವ ಗೊಬ್ಬರಗಳನ್ನು ಉಪಯೋಗ ಮಾಡಿರಿ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಒಳ್ಳೆಯದು. ಡಾಕ್ಟರ್ ಸರಸ್ವತಿ ಅವರು, ಇದುವರೆಗೂ ನಿಮ್ಮ ಒಂದು ಉಪವಿಭಾಗದಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ, ಇಲಾಖೆ ಹೇಗೆ ಕೆಲಸ ಮಾಡಿದಂತಕ್ಕಂಥ ವಿಚಾರವನ್ನು ಹಂಚಿಕೊಂಡಿದ್ದೀರಿ? ರೈತರು ಆದಷ್ಟು ತಮ್ಮ ಸಮೀಪದಲ್ಲಿರತಕ್ಕಂಥ ರೈತ ಸಂಪರ್ಕ ಕೇಂದ್ರ ಇರ್ಬೋದು, ಕೃಷಿ ಅಧಿಕಾರಿಗಳನ್ನ ಸಂಪರ್ಕ ಮಾಡಿ ವಿಶೇಷವಾದಂಥ ಮಾಹಿತಿಯನ್ನು ಪಡೆದು ಬೀಜ ಖರೀದಿ ಮಾಡೋದಿರ್ಬೋದು, ಗೊಬ್ಬರ ಖರೀದಿ ಮಾಡೋದಿರ್ಬೋದು, ಬಿತ್ತನೆ ಮಾಡೋದಿರ್ಬೋದು, ಅಥವಾ ಏನಾದರೂ ತಾಂತ್ರಿಕ ಸಮಸ್ಯೆಗಳು ಬಂದಾಗ ಇಲಾಖೆ ಅಧಿಕಾರಿಗಳನ್ನ ಸಂಪರ್ಕ ಮಾಡಿ ಮುಂದುವರಲಿ ಅಂತೇಳಿ ನಮ್ಮ ಮಾಹಿತಿ ಹಂಚಿಕೊಂಡೋದಕ್ಕೆ ನಮ್ಮ ಎಲ್ಲ ರೈತರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ರೈತ ಬಂಧುವರೇ, ಇದುವರೆಗೂ ಲಿಂಗಸುಗೂರು ಉಪವಿಭಾಗದಲ್ಲಿ ಮಳೆ ಬೆಳೆ ಪರಿಸ್ಥಿತಿ ಮತ್ತು ಕೃಷಿ ಇಲಾಖೆ ಯೋಜನೆಗಳ ಕುರಿತು ಉಪ ಕೃಷಿ ನಿರ್ದೇಶಕರಾದ ಎನ್ ಸರಸ್ವತಿ ಅವರೊಡನೆ ಸಂದರ್ಶನ ಕೇಳಿದರೆ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿಜಿ ಬಾಲುತಿ. ಬನ್ನಿ ಇದೊಂದು ವಾಣಿಜ್ಯ ಪ್ರಕಟಣೆ ಕೇಳೋಣ. ಸುರಕ್ಷಿತ संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब भोले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत ಸರ್ಕಾರ. ವಾಣಿಜ್ಯ ಪ್ರಕಟಣೆ ಕೇಳಿದ್ರಿ. ರೈತ ಬಂಧುರೇ, ಈಗ ಕೇಳೋಣ ಪೇಟೆ ಧಾರಣೆ. ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಇವರು ಕಳಿಸಿದ ಈ ದಿನದ ಪೇಟೆ ಧಾರಣೆ. ಕ್ವಿಂಟಾಲ್ಗೆ ಕನಿಷ್ಠ ಮತ್ತು ಗರಿಷ್ಠ ದರಗಳಲ್ಲಿ. ಮಾನ್ವಿ ಮಾರುಕಟ್ಟೆಯಲ್ಲಿ ಭತ್ತ ಹೊಸ ಸೋನಮಸರಿ ಕ್ವಿಂಟಾಲ್ಗೆ ಕನಿಷ್ಠ 1,400 ರೂಪಾಯಿಗಳು, ಗರಿಷ್ಠ 1,475 ರೂಪಾಯಿಗಳು. ಭತ್ತ ಹಳೆ ಸೋನಮಸರಿ 1,900 ರೂಪಾಯಿಗಳಿಂದ 2,700 ರೂಪಾಯಿಗಳು. ಇನ್ನು ರಾಯಚೂರು ಮಾರುಕಟ್ಟೆಯಲ್ಲಿ ಕಡಲೆ, ಜವರಿ, ಸ್ಥಳೀಯ 4,411 ರೂಪಾಯಿಗಳಿಂದ 4,686 ರೂಪಾಯಿಗಳು. ಹತ್ತಿ ಹೈಬ್ರಿಡ್ 44, 11,450 ರೂಪಾಯಿಗಳಿಂದ 12,500 ರೂಪಾಯಿಗಳು. ಇನ್ನು ನೆಲಗಡಲೆ, ಶೇಂಗಾ, ಗುಂಗ್ರಿ 4,238 ರೂಪಾಯಿಗಳಿಂದ 5,268 ರೂಪಾಯಿಗಳು. ಭತ್ತ ಸೋನಮಸರಿ 1,315 ರೂಪಾಯಿಗಳಿಂದ 2,133 ರೂಪಾಯಿಗಳು. ಕೆಂಪು ತೊಗರಿ 4,409 ರೂಪಾಯಿಗಳಿಂದ 6,729 ರೂಪಾಯಿಗಳು. ಬಿಳಿ ತೊಗರಿ 4,669 ರೂಪಾಯಿಗಳಿಂದ 4,909 ರೂಪಾಯಿಗಳು.

ಅನ್ನದಾತೋ ಸುಖೀ ಭವ. ಚಿನ್ನದ ಗೂಡಿನ, ತೊಗರಿಯ ಬೀಡಿನ, ಅನ್ನದ ಕಣಜದ ಹೆಮ್ಮೆಯ ನಾಡಿನ ರೈತರ ಸೇವೆಗೆ ಸದಾ ಸಿದ್ಧ. ಕೃಷಿ ಮತ್ತು ಕೃಷಿ ಸಂಬಂಧಿತ ಸಮಸ್ಯೆಗಳಿಗೆ ಟೋಲ್ ಫ್ರೀ ಸಂಖ್ಯೆ 1800 425 0470 ಸಂಪರ್ಕಿಸಿ. ಇವತ್ತಿನ ಬೀಜ ಕಲ್ಯಾಣ ಪ್ರಾಯೋಜಿತ ಕಾರ್ಯಕ್ರಮ ಕೇಳುತ್ತಿರುವ ಸಮಸ್ತ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇವತ್ತಿನ ನಮ್ಮ ಬೀಜ ಕಲ್ಯಾಣ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಬೀಜ ಘಟಕ ಇದೆ. ಆ ಬೀಜ ಘಟಕ ನಡೆದು ಬಂದ ಹಾದಿ ಹೇಗಿದೆ, ಅದನ್ನು ಯಾವ ಉದ್ದೇಶಕ್ಕೆ ಸ್ಥಾಪಿಸಲಾಯಿತು, ಆ ಒಂದು ಬೀಜ ಘಟಕದಲ್ಲಿ ಏನೇನು ಕಾರ್ಯಕ್ರಮಗಳು ರೈತ ಬಾಂಧವರಿಗೆ ದೊರೀತಾ ಇದ್ದಾವೆ, ಬೀಜಗಳ ಲಭ್ಯತೆ ಏನಿದೆ, ಯಾವ ಯಾವ ತಳಿಗಳನ್ನು ಬಿಡುಗಡೆ ಮಾಡಿದೆ, ಮುಖ್ಯವಾಗಿ ಆ ಒಂದು ಬೀಜ ಘಟಕದ ಪರಿಚಯವನ್ನು ರೈತ ಬಾಂಧವರಿಗೆ ಮಾಡಿಕೊಳ್ಳೋ ದೃಷ್ಟಿಯಲ್ಲಿ ಇವತ್ತು ಪ್ರಾಯೋಜಿತ ಕಾರ್ಯಕ್ರಮ ಬೀಜ ಕಲ್ಯಾಣಕ್ಕೆ ನಾವೆಲ್ಲ ಆಗಮಿಸಿದ್ದೀವಿ. ಈ ಕುರಿತು ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ರೈತ ಬಾಂಧವರಿಗೆ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಬೀಜ ಘಟಕದ ವಿಶೇಷ ಅಧಿಕಾರಿಗಳಾದಂಥ ಡಾಕ್ಟರ್ ಅರುಣ್ ಕುಮಾರ್ ಹೊಸಮನೆಯವರು ನಮ್ಮ ಜೊತೆ ಇದ್ದಾರೆ ರೈತ ಬಾಂಧವರಿಗೆ ಮಾಹಿತಿ ನೀಡಲಿಕ್ಕೆ. ಕಾರ್ಯಕ್ರಮಕ್ಕೆ ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ ಸ್ವಾಗತ. ಹಾಗೇನೆ ನಮಸ್ಕಾರ ಸರ್. ಎಲ್ಲ ನನ್ನ ನೆಚ್ಚಿನ ರೈತ ಬಾಂಧವರಿಗೆ ನನ್ನ ವೈಯಕ್ತಿಕವಾಗಿ ಹಾಗೂ ಮತ್ತು ಬೀಜ ಘಟಕದ ವತಿಯಿಂದ ಅನಂತ ಅನಂತ ನಮಸ್ಕಾರಗಳು. ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ನಮ್ಮ ಕಲ್ಯಾಣ ಕರ್ನಾಟಕದ ಭಾಗದ ರೈತರಿಗೆ ಒಂದು ವರದಾನ ಅಂತಾನೆ ಹೇಳಬಹುದು. ಸಾಕಷ್ಟು ವೈವಿಧ್ಯಮಯವಾದಂತಹ ಒಂದು ಕೃಷಿ ಚಟುವಟಿಕೆಗಳನ್ನು, ತಂತ್ರಜ್ಞಾನಗಳನ್ನು, ಮುಖ್ಯವಾಗಿ ಬೀಜದ ವಿಷಯಕ್ಕೆ ಬಂದರೆ ನವೀನ ನವೀನ ಬೀಜಗಳನ್ನು ರೈತ ಬಾಂಧವರಿಗೆ ಸಮರ್ಪಿಸಿದೆ. ಯಾವ ಒಂದು ಉದ್ದೇಶದಿಂದ, ಮುಖ್ಯವಾಗಿ ಯಾವ ವರ್ಷದಲ್ಲಿ ಇದು ಕೃಷಿ ವಿಶ್ವವಿದ್ಯಾಲಯದ ಬೀಜ ಘಟಕದಲ್ಲಿ ಆರಂಭವಾಯಿತು, ಒಂದು ಪರಿಚಯವನ್ನು ಸಂಕ್ಷಿಪ್ತವಾಗಿ ನಮ್ಮ ರೈತ ಬಾಂಧವರಿಗೆ ಮಾಡಿಕೊಡಿ. ಮೊಟ್ಟ ಮೊದಲಿನಾಗಿ ತಾವು ಹೇಳಿದ ಹಾಗೆ ಕಲ್ಯಾಣ ಕರ್ನಾಟಕದಲ್ಲಿ 2009 ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಆರಂಭವಾಯಿತು. ಆ ಒಂದು ಸಂದರ್ಭದಲ್ಲಿ ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯವು ರೈತರಿಗೆ ಸ್ಪಂದನೆ ಮಾಡೋದಕ್ಕೋಸ್ಕರ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಅದರಲ್ಲಿ ಪ್ರಮುಖವಾಗಿ ಇರುವಂತಹ ಒಂದು ಕಾರ್ಯ ಅಂತಂದ್ರೆ, ತಾವು ಮೊದಲೇ ಹೇಳಿದ ಹಾಗೆ ಬೀಜ ಒಂದು ನಮ್ಮ ಕೃಷಿಯ ಒಂದು ಅವಿಭಾಜ್ಯ ಅಂಗ ಅಂದ್ರೆ ತಪ್ಪಿಲ್ಲ. ನಮ್ಮ ಒಂದು ಫಸಲು ಏನಿದೆ ಅದು ಎದ್ರ ಮೇಲೆ ನಿರ್ಧಾರಿತ ಆಗಿರುತ್ತದೆ ಅಂತಂದ್ರೆ ಈ ಬೀಜದ ಮೇಲೆ. ಸೊ ಆ ಒಂದು ಅಂಶವನ್ನು ಗಣನೆಗೆ ತೆಗೆದುಕೊಂಡು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ 2009 ಬೀಜನ ರೈತರಿಗೆ ಉತ್ಪಾದನೆ ಮಾಡಿಕೊಡೋದಕ್ಕೋಸ್ಕರ ಬೀಜ ಘಟಕವನ್ನು 2009 ಸ್ಥಾಪನೆ ಮಾಡಲಾಯಿತು. ಅಂತಂದ್ರೆ ಕೃಷಿ ವಿಶ್ವವಿದ್ಯಾಲಯ ಆರಂಭವಾದಂತಹ ಒಂದು ಹಂತದಲ್ಲಿನ ಈ ಒಂದು ಬೀಜ ಘಟಕ ಆರಂಭವಾಯಿತು. ಹೌದೌದು, ರೈತರ ಜೊತೆಗೆ ಒಡನಾಟವಾಗಿರುವಂತಹ ಯಾವ್ದಾದ್ರು ಒಂದು ಸಂಸ್ಥೆ ಇದೆ ಅಂತಂದ್ರೆ ಅದು ಬೀಜ ಘಟಕ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತಂದ್ರೆ ರೈತರಿಗೆ ಅತ್ಯಂತ ಗುಣಮಟ್ಟದ ಬೀಜಗಳನ್ನ ನಮ್ಮ ಒಂದು ಬೀಜ ಘಟಕದಲ್ಲಿ ಉತ್ಪಾದನೆ ಮಾಡಿಬಿಟ್ಟು ರೈತರಿಗೆ ನಾವು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ರೈತರಿಗೆ ನಾವು ತಲುಪಿಸ್ತಾ ಇದ್ದೀವಿ. ಅದರಲ್ಲೂ ಪ್ರಮುಖವಾಗಿ ಹೇಳಬೇಕಾಯ್ತು ಅಂತಂದ್ರೆ 2009 ನಾವು ಆರಂಭ ಮಾಡಿದಂತ ಸಂದರ್ಭದಲ್ಲಿ ಮೊಟ್ಟ ಮೊದಲು ನಾವು ಪ್ರಮಾಣಿತ ಬೀಜಗಳನ್ನ ಅಷ್ಟೇ ಉತ್ಪಾದನೆ ಮಾಡ್ತಿದ್ದೀವಿ. ಅಂದ್ರೆ ಬೀಜದಲ್ಲಿ ಬಹಳಷ್ಟು ಹಂತಗಳಿದ್ದಾವೆ. ಒಂದು ತಳಿ ವರ್ಧಕ ಅಂತ ಹೇಳಿ ಕರಿತೀವಿ, ಮೂಲ ಬೀಜ ಅಂತ ಹೇಳಿ ಕರಿತೀವಿ, ತದನಂತರ ಪ್ರಮಾಣಿತ ಬೀಜ ಅಂತ ಹೇಳ್ತೀವಿ. ಸೊ ಮೊತ್ತ ಮೊದಲನೇದಾಗಿ 2008 ಮತ್ತು 2009 ಈ ನಮ್ಮ ಒಂದು ಬೀಜ ಘಟಕದಲ್ಲಿ ಪ್ರಮುಖವಾಗಿ ನಾವು ಪ್ರಮಾಣಿತ ಬೀಜವನ್ನು ಉತ್ಪಾದನೆ ಮಾಡಲಿಕ್ಕೆ ಆರಂಭ ಮಾಡಿದ್ದೀವಿ. ತದನಂತರ 2009 ಮತ್ತು 2010 ನಂತರ ಎಲ್ಲ ಒಂದು ಹಂತದ ಬೀಜಗಳನ್ನು ನಾವು ನಮ್ಮ ಒಂದು ಬೀಜ ಘಟಕದಲ್ಲಿ ಉತ್ಪಾದನೆ ಮಾಡಲಿಕ್ಕೆ ಆರಂಭ ಮಾಡಿದ್ವಿ. ಬ್ರೀಡರ್ ಸೀಡ್ ಅಂತ ಅಂದರೆ ತಳಿವರ್ಧಕ ಬೀಜ ಅಂತ ಹೇಳ್ತೀವಿ, ಫೌಂಡೇಶನ್ ಸೀಡ್ ಅಂತಂದರೆ ಮೂಲ ಬೀಜಗಳು ಅಂತ ಹೇಳ್ತೀವಿ, ಅದೇ ರೀತಿ ಪ್ರಮಾಣಿತ ಬೀಜ ಅಂದರೆ ಸರ್ಟಿಫೈಡ್ ಸೀಡ್ಸ್ ಅಂತ ಹೇಳ್ತೀವಿ. ಸೊ ಈ ಥರದ ಹಲವಾರು ಕಾರ್ಯಕ್ರಮಗಳನ್ನು ನಮ್ಮ ಒಂದು ಈ ಬೀಜ ಘಟಕದಲ್ಲಿ ಆರಂಭ ಮಾಡಿದ್ವಿ. ಅಂದರೆ ನಿಮಗೆ ಹೇಳಬೇಕಾಯ್ತಂತಂದರೆ ಮೊಟ್ಟ ಮೊದಲಾಗಿ 2009 ಮತ್ತು 2010 ಕೇವಲ 37 kg ಪ್ರಮಾಣದಲ್ಲಿ ನಾವು ತಳಿವರ್ಧಕ ಬೀಜ ಅಥವಾ ಬ್ರೀಡರ್ ಸೀಡ್ ಉತ್ಪಾದನೆ ಮಾಡ್ತಿದ್ದೀವಿ. ಆದರೆ ಈ ಒಂದು ಸಂದರ್ಭದಲ್ಲಿ 2021 ಮತ್ತು 2022 ಸಾಲಿನಲ್ಲಿ ನಾವು ಸುಮಾರು 501 ಕ್ವಿಂಟಲ್ನಷ್ಟು ವಿವಿಧ ತಳಿವರ್ಧಕ ಬೀಜಗಳನ್ನು ಉತ್ಪಾದನೆ ಮಾಡಿ ರೈತರಿಗೆ ನಾವು ಕೊಡ್ತಾ ಇದ್ದೀವಿ. ಅದೇ ರೀತಿ ಅತ್ಯಂತ ಗುಣಮಟ್ಟದ ಬೀಜಗಳನ್ನ ನಾವು ರೈತರಿಗೆ ತಲುಪಿಸ್ತಾ ಇದ್ದೀವಿ. ಅದರಲ್ಲೂ ಪ್ರಮುಖವಾಗಿ ನಮ್ಮ ಒಂದು ಬೀಜ ಘಟಕದಲ್ಲಿ ಕಡಲೆ ಬೆಳೆ ಮತ್ತು ತೊಗರಿ ಬೆಳೆಯಲ್ಲಿ ಅಧಿಕ ಪ್ರಮಾಣದಲ್ಲಿ ನಾವು ಬೀಜ ಉತ್ಪಾದನೆ ಮಾಡಿ ರೈತರಿಗೆ ನಾವು ಇದನ್ನು ತಲುಪಿಸ್ತೀವಿ. ಅಂತಂದ್ರೆ ನಮ್ಮ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿ ಮುಖ್ಯ ಕೇಂದ್ರದಲ್ಲಿರುವಂತಹ ಒಂದು ಬೀಜ ಘಟಕದ ವ್ಯಾಪ್ತಿಯಲ್ಲಿ ಏನೇನು ಸಂಶೋಧನಾ ಕೇಂದ್ರಗಳು ಬರ್ತವೆ? ನಮ್ಮ ಬೀಜ ಘಟಕದ ವ್ಯಾಪ್ತಿಯಲ್ಲಿ ಸುಮಾರು 10 ಸಂಶೋಧನಾ ಕೇಂದ್ರಗಳು ಬರ್ತವೆ. ಆ ಎಲ್ಲಾ ಸಂಶೋಧನಾ ಕೇಂದ್ರಗಳಲ್ಲಿ ಕೂಡ ನಾವು ಈ ಒಂದು ಉತ್ತಮ ಗುಣಮಟ್ಟದ ಬೀಜಗಳನ್ನು ಉತ್ಪಾದನೆ ಮಾಡಲಿಕ್ಕೆ ನಾವು ಸಹಕಾರ ಕೊಡ್ತಾ ಇದ್ದೀವಿ. ಅದರಲ್ಲೂ ಕೂಡ ಈಗ ಒಂದು ಹೇಳಬೇಕಾಯ್ತಂದ್ರೆ ಬೀದರ್ ಜಿಲ್ಲೆಯಲ್ಲಿ ಉದ್ದು ಆಗಿರ್ಬೋದು, ಹೆಸರಾಗಿರ್ಬೋದು, ಉದ್ದು ಆಗಿರ್ಬೋದು, ಸೋಯಾಬೀನ್ ಆಗಿರ್ಬೋದು, ಈ ತರದ ಬೆಳೆಗಳನ್ನ ನಾವು ಅಲ್ಲಿ ಬಹಳಷ್ಟು ಪ್ರಮುಖವಾದ ಒಂದು ಕಾರ್ಯವನ್ನು ಅಲ್ಲಿ ಮಾಡ್ತಾ ಇದ್ದೀವಿ. ಅದಕ್ಕೆ ಸಂಬಂಧಪಟ್ಟಂತ ತಳಿಗಳೇನಿ, ಹೆಸರಾಗಿರ್ಬೋದು, ಉದ್ದಾಗಿರ್ಬೋದು ಅಥವಾ ಸೋಯಾ ತಳಿಗಳನ್ನ ನಾವು ಅಲ್ಲಿ ಅಭಿವೃದ್ಧಿ ಮಾಡಿ ಆ ಒಂದು ಭಾಗದ ರೈತರಿಗೆ ನಾವು ತಲುಪಿಸ್ತಾ ಇದ್ದೀವಿ ಉತ್ತಮ ಗುಣಮಟ್ಟದ ಬೀಜಗಳನ್ನ. ಅದೇ ರೀತಿ ನಾವು ಇನ್ನು ಕಲಬುರಗಿ ಬಂದೆವು ಅಂತಂತಂದ್ರೆ ಕಲಬುರಗಿಯಲ್ಲಿ ಏನಿದೆ ಅಂತಂದ್ರೆ ನಾವು ಅಲ್ಲಿ ಪ್ರಮುಖವಾಗಿ ತೊಗರಿ ಬೆಳೆಗಳನ್ನ ಈ ಒಂದು ಪ್ರಚಲಿತದಲ್ಲಿರುವಂತಹ ತಳಿಗಳನ್ನು ಅಭಿವೃದ್ಧಿಪಡಿಸಿ ಅಲ್ಲಿ ಬೀಜೋತ್ಪಾದನೆ ಕಾರ್ಯಕ್ರಮಗಳನ್ನು ತೆಗೆದುಕೊಂಡು ರೈತರಿಗೆ ತಲುಪಿಸ್ತಾ ಇದ್ದೀವಿ. ಇನ್ನು ನಮ್ಮ ರಾಯಚೂರಿಗೆ ಬಂದ್ರೆ ನಾವು ತೊಗರಿ ಮತ್ತು ಕಡಲೆ ಇವೆರಡು ಬೆಳೆಗಳನ್ನ ನಾವು ಅಧಿಕ ಪ್ರಮಾಣದಲ್ಲಿ ಉತ್ಪಾದನೆ ಮಾಡಿಬಿಟ್ಟು ರೈತರಿಗೆ ತಲುಪಿಸ್ತಾ ಇದ್ದೀವಿ. ಇನ್ನು ಇತ್ತೀಚಿನ ದಿನದಾಗೆ ನಮಗೆಲ್ಲರೂ ತಿಳಿದಾಗೆ ಈಗ ಸಿರಿಧಾನ್ಯಗಳು ಅಂತ ಏನು ಕರಿತಾ ಇದ್ದೀವಿ, ಮಿಲ್ಲೆಟ್ಸ್ ಅಂತ ಏನು ಕರಿತೀವಿ ನಾವು, ಸಿರಿಧಾನ್ಯಗಳನ್ನ ನಾವು ನಮ್ಮ ಒಂದು ಕೃಷಿ ಸಂಶೋಧನಾ ಕೇಂದ್ರ ಹಗರಿಯಲ್ಲಿ ಉತ್ಪಾದನೆ ಮಾಡ್ತಾ ಇದ್ವಿ, ಬೀಜೋತ್ಪಾದನೆ ಮಾಡ್ತಾ ಇದ್ದೀವಿ. ಅದೇ ರೀತಿ ಇನ್ನು ಭತ್ತನು ಕೂಡ ನಮ್ಮದು ಒಂದು ಪ್ರಮುಖವಾದ ಬೆಳೆ. ನಮ್ಮ ಒಂದು ಕಲ್ಯಾಣ ಕರ್ನಾಟಕದಲ್ಲಿ ಕೃಷಿ ಸಂಶೋಧನಾ ಕೇಂದ್ರ ಗಂಗಾವತಿಯಲ್ಲಿ ಈ ಒಂದು ಭತ್ತದಕ್ಕೋಸ್ಕರನೇ ವಿವಿಧವಾದ ತಳಿಗಳನ್ನು ಅಭಿವೃದ್ಧಿ ಮಾಡಿಬಿಟ್ಟು ರೈತರಿಗೆ ಬೀಜೋತ್ಪಾದನೆಗಳನ್ನು ನಾವು ಮಾಡಿ ರೈತರಿಗೆ ತಲುಪಿಸ್ತಾ ಇದ್ದೀವಿ. ಅಂತಂದ್ರೆ ಕೃಷಿ ವಿಶ್ವವಿದ್ಯಾಲಯ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ಭಾಗದ ಏನು ಮುಖ್ಯವಾದ ಬೆಳೆಗಳು, ಈಗ ನಮ್ಮ ಭತ್ತ ಆಗಿರ್ಬೋದು ಮುಂಗಾರು ಹಿಂಗಾರು ಬೆಳೆಗಳಿಗೆ ಏನೇನು ಬೆಳೆಗಳಿದಾವೆ ಆ ಒಂದು ಬೆಳೆಗಳ ಮೇಲೆ ಸಂಶೋಧನೆಯನ್ನು ಮಾಡಿ ರೈತ ಬಾಂಧವರಿಗೆ ತಲುಪಿಸುವಂತಹ ಒಂದು ಕೆಲಸವನ್ನು ತಾವು ಮಾಡ್ತಾ ಇದ್ದೀವಿ? ಹೌದು ಸರ್, ಹೌದು. ಅದ್ರ ಜೊತೆಗೆ ಇನ್ನೊಂದು ವಿಷಯ ಇಲ್ಲಿ ಬಯಸ್ತಾ ಇದ್ದೀನಿ ಏನಂತಂದ್ರೆ, ನಾವು ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ರೈತರಿಗೆ ರೈತರ ಸಹಭಾಗಿತ್ವದಲ್ಲಿ ನಾವು ಬೀಜೋತ್ಪಾದನೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೀವಿ. ಅದರಲ್ಲಿ ನಮಗೆ ಅತ್ಯಂತ ಪೂರಕವಾದಂತ ಒಂದು ರೈತರ ಒಂದು ಸ್ಪಂದನೆ ಏನಿದೆ ತುಂಬಾ ಪೂರಕವಾಗಿದೆ. ಆ ಒಂದು ದೃಷ್ಟಿಯಿಂದ ಕೂಡ ನಾವು ಇಲ್ಲಿ ಬಹಳಷ್ಟು ಪ್ರಮಾಣದಲ್ಲಿ ನಾವು ಬೀಜೋತ್ಪಾದನೆ ಮಾಡಿಬಿಟ್ಟು ಅದರಲ್ಲೂ ಕೂಡ ಈ ಪ್ರಮಾಣಿತ ಬೀಜಗಳನ್ನದ ಆದಷ್ಟು ಮಟ್ಟಿಗೆ ನಾವು ರೈತರ ಸಹಭಾಗಿತ್ವದಲ್ಲಿ ನಾವು ಬೀಜೋತ್ಪಾದನೆ ಮಾಡಿಬಿಟ್ಟು ಅತ್ಯಂತ ಗುಣಮಟ್ಟದ ಬೀಜಗಳನ್ನ ರೈತರಿಗೆ ನಾವು ತಲುಪಿಸ್ತಾ ಇದ್ದೀವಿ. ಅದ್ರ ಜೊತೆಗೆ ರೈತರೇ ಸ್ವಾವಲಂಬಿ ಆಗ್ಲಿ ಅಂತ ಹೇಳ್ಬಿಟ್ಟು ಗ್ರಾಮ ಬೀಜ ಯೋಜನೆ ಅಂತೇಳಿ ನಾವು ಒಂದು ಹೊಸ ಒಂದು ಯೋಜನೆ ಆರಂಭ ಮಾಡಿದ್ದೀವಿ. 2011-12 ಅದನ್ನ ಆರಂಭವಾಗಿತ್ತು. ಸೊ ಅಲ್ಲಿ ಸ್ವಬೀಜ ಗ್ರಾಮದಲ್ಲಿ ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ, ಏನಾಗ್ತದೆ ಅಂತಂತಂದ್ರೆ, ಈ ಒಂದು ಸೆಲ್ಫ್ ಪಾಲಿನೇಟೆಡ್ ಕ್ರಾಪ್ಸ್ ಅಂತ ಹೇಳಿ ಕರಿತೀವಿ. ಸೆಲ್ಫ್ ಪಾಲಿನೇಟೆಡ್ ಕ್ರಾಪ್ ನಲ್ಲಿ ರೈತರಿಂದ ರೈತರಿಗೆ ಬೀಜಗಳ ಹೋಗ್ತಾ ಇರಬೇಕು, ಪ್ರತಿ ವರ್ಷ ಖರೀದಿ ಮಾಡುವಂತದ್ದು ತಪ್ಪಿಕೆ. ಅದು ಒಂದು ಪ್ರಮುಖವಾದ ಒಂದು ನಾವು ಈ ಒಂದು ಬೀಜ ಘಟಕ ನಮ್ಮ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದಲ್ಲಿ ಅದೊಂದು ಪ್ರಮುಖವಾದ ಒಂದು ಕಾರ್ಯವನ್ನು ನಾವು ಮಾಡ್ತಾ ಇದ್ದೀವಿ. ಈಗ ಸರ್, ಮುಖ್ಯವಾಗಿ ಕೃಷಿ ವಿಶ್ವವಿದ್ಯಾಲಯದ ಮುಖ್ಯ ಆವರಣದಲ್ಲಿ ನಮ್ಮ ಬೀಜ ಘಟಕ ಇದೆ, ಅಲ್ಲಿ ತಾವು ವಿಶೇಷ ಅಧಿಕಾರಿಗಳಿದ್ದೀರಿ. ಇದರ ಕಾರ್ಯಚಟುವಟಿಕೆಗಳು ಹೇಗಿರ್ತವೆ? ತಾವು ಮುಖ್ಯಸ್ಥರು ವಿಜ್ಞಾನಿಗಳು, ಅಲ್ಲಿ ಕಾರ್ಯಕ್ರಮವನ್ನು ಮಾಡುವಂತವರು, ಸಂಸ್ಕರಣೆ ಕ್ರಿಯೆ ಹೇಗೆ ನಡೀತಿದೆ? ಈಗ ತಾವು ಕೇಳಿದ ಹಾಗೆ ಈ ಒಂದು ಬೀಜ ಘಟಕ ಅಂತಂದ್ರೆ ಇದು ಪೂರ್ತಿ ವಿಶ್ವವಿದ್ಯಾಲಯದಲ್ಲಿ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲಾ ಸಂಶೋಧನಾ ಕೇಂದ್ರಗಳನ್ನ ಎಲ್ಲಿ ಬೀಜೋತ್ಪಾದನೆ ಮಾಡ್ತಾ ಇದ್ದೀವಿ ಅವೆಲ್ಲವೂ ಈ ಒಂದು ಬೀಜ ಘಟಕದ ವ್ಯಾಪ್ತಿಯಲ್ಲಿ ಬರ್ತಾ ಇರ್ತವೆ. ಸೊ ಅದಕ್ಕೋಸ್ಕರ ನಾವು ಎಲ್ಲಾ ಒಂದು ನಮ್ಮ ಸಂಶೋಧನಾ ಕೇಂದ್ರಗಳಲ್ಲಿ ಎಲ್ಲಿ ಬೀಜೋತ್ಪಾದನೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಅವೆಲ್ಲವೂ ಕೂಡ ನಮ್ಮ ಈ ಒಂದು ಬೀಜ ಘಟಕದ ವ್ಯಾಪ್ತಿಯಲ್ಲಿ ಬರ್ತಾ ಇರ್ತವೆ. ಸೊ ನಾನು ಮೊದಲು ಹೇಳಿದಾಗ ಬೀದರ್ಲಿಂದ ಅಪ್ ಟು ನಮ್ಮ ಒಂದು ಬಳ್ಳಾರಿ ಜಿಲ್ಲೆ ಹಗರಿಯಲ್ಲಿವರೆಗೂ ಕೂಡ ನಾವು ಬೀಜೋತ್ಪಾದನೆ ಕಾರ್ಯಕ್ರಮಗಳನ್ನು ತೆಗೆದುಕೊಳ್ತಾ ಇದ್ವಿ. ಅದರಲ್ಲೂ ಕೂಡ ಆ ಒಂದು ಭಾಗಕ್ಕೆ ಸೀಮಿತವಾಗಿರುವಂತಹ ಪ್ರಮುಖವಾದ ಬೆಳೆಗಳನ್ನು ಆಯ್ಕೆ ಮಾಡಿಕೊಂಡು ಬಿಟ್ಟು ಅದಕ್ಕೆ ಸಂಬಂಧಪಟ್ಟ ಸಂಶೋಧನಾ ಕೇಂದ್ರಗಳು ಅದರ ವ್ಯಾಪ್ತಿಗೆ ಬರುವಂತ ಯಾವುದು ಒಂದು ಪ್ರಚಲಿತವಾದ ತಳಿ ಇದೆಯೋ ಅದನ್ನ ಜಾಸ್ತಿ ಪ್ರಮಾಣದಲ್ಲಿ ಬೀಜೋತ್ಪಾದನೆ ಮಾಡ್ಕೊಂಡು ಬಿಟ್ಟು ರೈತರು ಅದನ್ನ ಕಾರ್ಯಕ್ರಮ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಈಗ ತಾವು ಬೀಜ ಘಟಕದ ಮುಖ್ಯಸ್ಥರಿದ್ದೀರಿ, ವಿಶೇಷ ಅಧಿಕಾರಿಗಳಿರ್ತೀರಿ, ತಮ್ಮ ನೇತೃತ್ವದಲ್ಲಿ ತಮ್ಮ ತಂಡ ಹೇಗೆ ಬ್ರೀಡರ್ಗಳು ನಮ್ಮ ತಳಿವರ್ಧಕರು ನಿಮ್ಮ ಒಂದು ಬೀಜ ಘಟಕದಲ್ಲಿ ಇರ್ತಾರ? ನಮ್ಮ ಒಂದು ಬೀಜ ಘಟಕದಲ್ಲಿ ಹೇಳಬೇಕಾಯ್ತಂತಂದ್ರೆ ಮುಖ್ಯ ಘಟಕ ಏನಿದೆ ರಾಯಚೂರಿನ ವಿಶ್ವವಿದ್ಯಾಲಯದಲ್ಲಿ ಅಲ್ಲಿ ನಮ್ಮ ಜೊತೆ ASPS ಅಂತ ಹೇಳಿ ಕರಿತೀವಿ, ಅಸ್ಟೆಂಟ್ ಸೀಡ್ ಪ್ರೊಡಕ್ಷನ್ ಸ್ಪೆಷಲಿಸ್ಟ್ ಅಂತಂದ್ರೆ ಬೀಜೋತ್ಪಾದನೆಯನ್ನ ನಿರ್ವಹಣೆ ಮಾಡುವಂತವರು. ಅದ್ರ ಜೊತೆಗೆ ತಾವು ಹೇಳಿದ ಹಾಗೆ ತಳಿವರ್ಧಕರು ಕೂಡ ಇದ್ದಾರೆ. ಅದ್ರ ಜೊತೆಗೆ ಇಬ್ರು ನನ್ನ ಸಹಪಾಠಿಗಳಿದ್ದಾರೆ, ಅವರು ಈ ಒಂದು ಬೀಜೋತ್ಪಾದನಾ ಕಾರ್ಯಕ್ರಮಗಳನ್ನ ಮುಂದಾಳತ್ವದಲ್ಲಿ ನಾವು ಕಾರ್ಯಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದೀವಿ. ಸೊ ಅದೇ ರೀತಿ ತಳಿವರ್ಧಕರು ಕೂಡ ಇದ್ದಾರೆ. ಅದನ್ನ ಅಭಿವೃದ್ಧಿಪಡಿಸಿದಂತದನ್ನ ನಮ್ಮ ಒಂದು ಬೀಜ ಘಟಕದಲ್ಲಿ ಅದರ ಒಂದು ಜೆನೆಟಿಕ್ ಪ್ಯೂರಿಟಿ ಅಂತ ಏನು ಕರಿತೀವಿ, ಅದು ಎಷ್ಟು ಪ್ರಮಾಣದಲ್ಲಿ ಇರಬೇಕು, ಎಷ್ಟು ಪ್ಯೂರ್ ಆಗಿರಬೇಕು, ಅದನ್ನ ಪ್ಯೂರಿಟಿ ಬಗ್ಗೆನೂ ಕೂಡ ಹಲವಾರು ಆಯಾಮಗಳು ಏನಿದೆ ಬೀಜಕ್ಕೆ ಸಂಬಂಧಪಟ್ಟಂತ ಆಯಾಮಗಳು ಏನಿದಾವೆ ಆ ಆಯಾಮಗಳ ಎಲ್ಲಾ ಕೆಲಸಗಳನ್ನ ನಮ್ಮ ಒಂದು ಬೀಜ ಘಟಕದ ನೇತೃತ್ವದ ಮುಖಾಂತರನೇ ಆಗ್ತಾ ಇರ್ತದೆ. ಈಗ ಸಾಕಷ್ಟು ಸಂಶೋಧನೆಗಳು ತಳಿಯ ಬಗ್ಗೆ ನಡೀತಿರ್ತವೆ, ಪ್ರಯೋಗಗಳು ನಡೀತಿರ್ತವೆ, ಒಂದು ಕ್ಷೇತ್ರ ಮಟ್ಟದಲ್ಲಿ ನೀವು ಪ್ರಾತ್ಯಕ್ಷಿಕೆಗಳನ್ನ ಕೈಗೊಳ್ತಿದ್ದೀರಿ. ರೈತ ಬಾಂಧವರಿಗೆ ಇದು ಮುಟ್ಟಬೇಕು ಅನ್ನೋದ್ರ ಬಗ್ಗೆ ನಮ್ಮ ಕೃಷಿ ವಿಶ್ವವಿದ್ಯಾಲಯ ವ್ಯಾಪ್ತಿಯಲ್ಲಿ ಏನೇನು ಕಾರ್ಯಕ್ರಮಗಳನ್ನ ತಾವು ಪ್ರತಿ ವರ್ಷ ಮಾಡ್ತಾ ಇರ್ತೀರಿ? ಮೊಟ್ಟ ಮೊದಲನೇದಾಗಿ ನಾನು ಹೇಳಿದಾಗೆ ಬೀಜ ಗ್ರಾಮಗಳನ್ನು ಆಯ್ಕೆ ಮಾಡ್ಕೋತಾ ಇದ್ವಿ. ಎಲ್ಲ ಒಂದೇ ಸಲ ಒಂದೇ ಗ್ರಾಮಕ್ಕೆ ಹೋಗೋದಿಲ್ಲ, ಹಲವಾರು ಗ್ರಾಮಗಳನ್ನ ಭೇಟಿ ಮಾಡ್ತಾ ಇದ್ದೀವಿ. ಹಲವಾರು ಗ್ರಾಮಗಳಲ್ಲಿ ನಮಗೆ ಎಲ್ಲಿ ಪೂರಕವಾದ ಸ್ಪಂದನೆ ಸಿಗ್ತದೆ ರೈತರಿಂದ ಆ ಗ್ರಾಮವನ್ನು ಆಯ್ಕೆ ಮಾಡ್ಕೊಂಡು ಬಿಟ್ಟು ನಾವು ಮೂಲ ಬೀಜಗಳನ್ನ ಅವರಲ್ಲಿ ಕೊಟ್ಟು ಅಲ್ಲೇ ಅದನ್ನ ಅಭಿವೃದ್ಧಿಪಡಿಸಲಿಕ್ಕೆ ನಾವು ಸಹಕಾರಿ ಮಾಡ್ತಾ ಇದ್ದೀವಿ. ಆಮೇಲೆ ಹಲವಾರು ವಿಜ್ಞಾನಿಗಳ ತಂಡವನ್ನು ತೆಗೆದುಕೊಂಡು ಹೋಗ್ಬಿಟ್ಟು ಅಲ್ಲಿ ಏನದಂತಂದ್ರೆ ನಾವು ರೈತರಿಗೆ ಆದಷ್ಟು ಹೊಸ ಹೊಸ ತಳಿಗಳನ್ನು ಹಾಕಬೇಕು. ಹೊಸ ತಳಿಗಳಿಂದ ಆಗುವಂಥ ಲಾಭಗಳನ್ನು ಕೂಡ ನಾವು ರೈತರಿಗೆ ತರಬೇತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೀವಿ. ಅದಾದ ನಂತರ ಹಲವಾರು ರೈತರಿಗೆ ಏನದಂತಂದರೆ ಒಂದು ತಿಂಗಳಿಗೆ ಒಂದು ಸಲ ಕಾರ್ಯಕ್ರಮಗಳನ್ನು ಮಾಡ್ತೀವಿ. ಅದರಲ್ಲೂ ಕೂಡ ಪ್ರಮುಖವಾಗಿ ಈ ಒಂದು ಆಕಾಶವಾಣಿ ಆಗಿರ್ಬೋದು, ದೂರದರ್ಶನ ಆಗಿರ್ಬೋದು, ಹಲವಾರು ಕಾರ್ಯಕ್ರಮಗಳ ಮುಖಾಂತರ ನಾವು ರೈತರಿಗೆ ತಲುಪ್ತಾ ಇದ್ದೀವಿ. ನಿಮ್ಗೆ ಹೇಳಬೇಕಾಯ್ತು ಅಂತಂದ್ರೆ ಇದೇ ವರ್ಷ ಸುಮಾರು ತೊಗರಿ ಬೆಳೆಯಲ್ಲೇ ತಗೋಬೇಕಾಯ್ತಂದ್ರೆ ನಮ್ಮ ಬೀಜ ಘಟಕದಲ್ಲಿ ಸುಮಾರು 1,000 ಕ್ವಿಂಟಲ್ನಷ್ಟು ನಮ್ಮ ಬೀಜಗಳನ್ನು ನಾವು ಶೇಖರಣೆ ಮಾಡಿಟ್ಕೊಂಡು ಅಂದ್ರೆ ಎಲ್ಲಾ ತರದ ಪ್ರೊಸೆಸಿಂಗ್ ಆಗಿರ್ಬೋದು ಅಥವಾ ಪ್ಯಾಕಿಂಗ್ ಆಗಿರ್ಬೋದು ಎಲ್ಲಾನ ರೆಡಿ.